ನಾಳೆಯಿಂದ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಅರಣ್ಯ ಕುರಿತು ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಬೇಸಾಯ ಮತ್ತು ಕೃಷಿ ಅರಣ್ಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಎಸ್ಎಸ್ ಇನಾಮತಿ ಅವರೊಂದಿಗೆ ಸಂದರ್ಶನ. ಕೇಳುಗರೆಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಎಸ್ಎಸ್ ಇನಾಮತಿ ಅವರಿದ್ದಾರೆ. ಇವರು ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಬೇಸಾಯ ಮತ್ತು ಕೃಷಿ ಅರಣ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೃಷಿ ಅರಣ್ಯ ಅಂದರೆ ಕೃಷಿ ಜೊತೆಗೆ ಅರಣ್ಯದ ಬೆಳೆಗಳನ್ನು ಅಳವಡಿಸಿಕೊಂಡು ಕೃಷಿ ಮಾಡುವಂಥದ್ದು, ಇದನ್ನು ಹೇಗೆ ಮಾಡಬೇಕು ಮತ್ತು ಎಂತೆಂಥ ಗಿಡಗಳನ್ನು ಕೃಷಿ ಬೆಳೆಗಳ ಜೊತೆಗೆ ಅಳವಡಿಸ್ಕೋಬಹುದು ಮತ್ತು ಯಾವ ರೀತಿ ಅನುಕೂಲ ಆಗುತ್ತೆ, ಆರ್ಥಿಕತೆ ಮತ್ತು ನಮ್ಮ ಪರಿಸರದ ಮೇಲೆ ಯಾವ್ಯಾವ ಪ್ರಭಾವವನ್ನು ಇದು ಬೀರುತ್ತೆ ಅನ್ನುವಂಥ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಎಸ್ ಎಸ್ ಇನಾಮತಿ ಅವರೇ. ನಮಸ್ಕಾರ ಕೇಳಿದವರಿಗೆ. ಈಗ ಪ್ರಶ್ನೆ ಏನು ಅಂತೇಳಂದ್ರೆ, ಕೃಷಿ ಅರಣ್ಯ ಅಂತೀವಲ್ಲ, ಕೃಷಿ ಅರಣ್ಯದೊಳಗೆ ಬೇಕಾದಷ್ಟು ಪದ್ಧತಿಗಳು ಇದಾವೆ. ಹಾಗಾಗಿ ಇಲ್ಲಿ ನಮ್ಮ ಜಿಲ್ಲೆಗೆ ನೋಡಿಕೊಂಡಾಗ ಇಲ್ಲಿ ಹೆಚ್ಚು ಮಳೆ ಬೀಳುತ್ತೆ, ಕರಾವಳಿನೂ ಇದೆ, ಮಲೆನಾಡು ಇದೆ, ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ, ಭತ್ತವನ್ನು ಬೆಳೀತಾರೆ, ಮೀನು ಸಾಕಾಣಿಕೆ ಮಾಡ್ತಾರೆ, ಆಹಾರ ಧಾನ್ಯವನ್ನು ಕೂಡ ಬೆಳೀತಾರೆ, ಪಶು ಸಂಗೋ ಪ್ರಶ್ನೆ ಏನು ಅಂತೇಳಂದ್ರೆ, ಕೃಷಿ ಅರಣ್ಯ ಅಂತೀವಲ್ಲ, ಕೃಷಿ ಅರಣ್ಯದೊಳಗೆ ಬೇಕಾದಷ್ಟು ಪದ್ಧತಿಗಳು ಇದಾವೆ. ಹಾಗಾಗಿ ಇಲ್ಲಿ ನಮ್ಮ ಜಿಲ್ಲೆಗೆ ನೋಡಿಕೊಂಡಾಗ ಇಲ್ಲಿ ಹೆಚ್ಚು ಮಳೆ ಬೀಳುತ್ತೆ, ಕರಾವಳಿನೂ ಇದೆ, ಮಲೆನಾಡು ಇದೆ, ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ, ಭತ್ತವನ್ನು ಬೆಳೀತಾರೆ, ಮೀನು ಸಾಕಾಣಿಕೆ ಮಾಡ್ತಾರೆ, ಆಹಾರ ಧಾನ್ಯವನ್ನು ಕೂಡ ಬೆಳೀತಾರೆ, ಪಶು ಸಂಗೋ ಸಾಕಷ್ಟು ಪ್ರಯೋಜನಗಳು ಉಂಟು. ಅದರಲ್ಲಿ ನಾವು ವಿಂಗಡಿಸುವುದಾದ್ರೆ ನೇರ ಪ್ರಯೋಜನಗಳು, ಪರೋಕ್ಷ ಪ್ರಯೋಜನಗಳನ್ನು ಹೇಳಬಹುದು. ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ನಮಗೆ ರೈತರಿಗೆ ಬೇಕಾಗುವಂತ ದಿನನಿತ್ಯ ಬಳಕೆಗೆ ಬೇಕಾಗುವ ಉರುವಲು ಕಟ್ಟಿಗೆ, ದನಕರಿಗಳಿಗೆ ಬೇಕಾಗುವಂತಹ ಮೇವನ್ನು ಪಡೆಯಬಹುದು, ಹಸಿರೆಲೆ ಗೊಬ್ಬರದ ಅವಶ್ಯಕತೆಯನ್ನು ಸಹಿತ ಪೂರೈಸಬಹುದು. ಹಾಗೆಯೇ ವ್ಯವಸಾಯ ಸಲಕರಣೆಗಳಿಗೆ ಮತ್ತು ಮನೆ ಕಟ್ಟಲಿಕ್ಕೆ ಬೇಕಾಗುವಂತಹ ಮರಮಟ್ಟುಗಳನ್ನು ಸಹಿತ ಈ ಒಂದು ಕೃಷಿ ಅರಣ್ಯ ಪದ್ಧತಿಗಳಿಂದ ನಾವು ಪಡೆಯಬಹುದು. ಇವು ನೇರ ಪ್ರಯೋಜನಗಳಾದ್ರೆ ಪರೋಕ್ಷವಾಗಿ ಕೃಷಿ ಅರಣ್ಯ ಅಥವಾ ಕೃಷಿ ಭೂಮಿಗಳಲ್ಲಿ ನಾವು ಮರಗಳನ್ನು ಬೆಳೆಸುವುದರಿಂದ ವಿವಿಧ ಜಾತಿಯ ಮರಗಳನ್ನು ವೈವಿಧ್ಯತೆಯನ್ನು ಕಾಪಾಡಿಕೊಂಡಂಗೂ ಆಗ್ತದೆ. ಇದರಿಂದ ಇಳುವರಿಯಲ್ಲಿಯನ್ನು ಹೆಚ್ಚು ಕಾಣಬಹುದು, ಅಲ್ಲದೆ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಳ ಮಾಡಬಹುದು. ವೈಪರೀತ್ಯ ಹವಾಮಾನಗಳ ಬದಲಾವಣೆಯೂ ಸಹಿತ ನಿರ್ವಹಣೆ ಮಾಡಬಹುದು. ಇವೆಲ್ಲ ಕೃಷಿ ಅರಣ್ಯ ಪದ್ಧತಿಗಳಿಂದ ಆಗುವಂತ ಪರೋಕ್ಷ ಪ್ರಯೋಜನಗಳು. ಈಗ ನನ್ನ ಪ್ರಶ್ನೆ ಒಂದಿದೆ, ಕೃಷಿ ಅರಣ್ಯ ಅಂತ ಹೇಳಿದ್ರೆ ಕೃಷಿ ಬೆಳೆಗಳ ಜೊತೆಗೆ ನಾವು ಆಯ್ಕೆ ಮಾಡ್ಕೋಬೇಕಾದಂತ ಅರಣ್ಯದ ಬೆಳೆಗಳು, ಅದರ ಗುಣ ಹೇಗಿರಬೇಕು, ಮತ್ತೆ ಇಂತಿಂಥ ಪ್ರದೇಶದೊಳಗೆ ಇಂತಿಂಥ ಬೆಳೆಗಳು ಆಯ್ಕೆ, ಅದು ಎಲ್ಲನೂ ಹೇಗಿರ್ಬೇಕು, ಏನ್ ಗಮನಿಸಬೇಕು ಅಲ್ಲಿ ಅಂತ. ಈಗ ನಾವು ಹೇಳೋದಾದ್ರೆ ಕೃಷಿ ಅರಣ್ಯಕ್ಕೆ ಬೇಕಾಗುವಂತ ಮರಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ರೈತರು ನೆನ್ಪಿಡುವಂತ ಅಂಶ. ಅವು ಅರಣ್ಯ ಮರಗಳು ಯಾವ ತರ ಇರಬೇಕು, ಅದರ ಲಕ್ಷಣಗಳು ಏನಿರ್ಬೇಕಪ್ಪ ಅಂತ ಅಂದ್ರೆ, ಕೃಷಿ ಅರಣ್ಯ ಬೇಕಾಗುವಂತ ಮರಗಳು ಬಹು ಉಪಯೋಗಿ ಗಿಡಮರಗಳಾಗಿವೆ. ಅಂದರೆ ಒಂದು ಗಿಡದಿಂದ ಬರುವಂತಹ ವಿವಿಧ ಉತ್ಪನ್ನಗಳು, ಹಣ್ಣು ಹಂಪಲಗಳಾಗಿರ್ಬಹುದು, ಕಟ್ಟಿಗೆ ಆಗಿರ್ಬಹುದು, ದನಕರುಗಳಿಗೆ ಬೇಕಾಗುವಂತಹ ಮೇವು ಆಗಿರ್ಬಹುದು, ಹೀಗೆ ಬಹು ಉಪಯೋಗಿ ಮರಗಳಾಗಿ ಒಳಿತು. ಅದರಂತೆ ಕೃಷಿ ಅರಣ್ಯ ಮರಗಳು ಸುಲಭವಾಗಿ ಬೆಳೆಯುವಂತಿರ್ಬೇಕು. ಯಾವುದೇ ತರನಾದ ಒಂದು ಸ್ಪೆಷಲ್ ಕೇರ್ ತಗೊಳ್ಳಿಕ್ರು ನಾವು ತನ್ನಷ್ಟಕ್ಕೆ ತಾನೇ ಬೆಳೆಯುವಂತ ಸುಲಭವಾಗಿ ಎಲ್ಲಾ ಒಂದು ಪ್ರದೇಶಕ್ಕೆ ಬೆಳೆಯುವಂತಿರೋ ಮರಗಳಾಗಿರ್ಬೇಕು. ಚೆನ್ನಾಗಿ ಬೆಳೆದು ಬಹುಬೇಗ ಕಟಾವಿಗೆ ಬರುವಂತಾಗಿರ್ಬೇಕು, ವೇಗವಾಗಿ ಬೆಳೀತಾ ಇರ್ಬೇಕು, ಮತ್ತೆ ರೆಂಬೆ ಕೊಂಬೆಗಳು ನೇರವಾಗಿ ಬೆಳೆಯುವಂತಿರ್ಬೇಕು, ಅದು ಯಾವುದೇ ತರನಾದ ಕೊಂಬೆಗಳು ಅಡ್ಡು ಡೊಂಕುಡಂಕ ಆಗಿರ್ಬಾರ್ದು, ಮತ್ತೆ ಅಕ್ಕಪಕ್ಕದ ರೆಂಬೆಗಳನ್ನು ಸವರಿದಾಗ ನಂಜನ್ನು ತಡೆದುಕೊಂಡು ಬೆಳೆಯುವಂತ ಮರಗಳು ಆಗಿರ್ಬೇಕು, ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಿ ಬೆಳೆಯುವಂತ ಮರಗಳಿದ್ರೆ ಒಳ್ಳೆಯದು. ಅಂತ ಮರಗಳನ್ನು ನಾವು ಕೃಷಿ ಅರಣ್ಯ ಪದ್ಧತಿಗಳಿಗೆ ನಾವು ಅಳವಡಿಸಬಹುದು. ಇದರ ಜೊತೆಗೆ ಜಾನುವಾರುಗಳಿಗೂ ಸಹಿತ ಮೇಯ್ದಾಗ ಮರು ಚಿಗುರೊಡೆಯುವಂತಹದ್ದು ಕೊಳೆ ಬರುವಂತ ಮರಗಳಿದ್ರೆ ಒಳ್ಳೆಯದು. ಮತ್ತು ಇದಿಷ್ಟೆಲ್ಲ ಆದ್ಮೇಲೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವಂತಿರುವಂತ ಮರಗಳಿದ್ರೆ ಇನ್ನೂ ಒಳ್ಳೆಯದು. ಮತ್ತು ಕೊನೆಯದಾಗಿ ಹೇಳುವುದಾದ್ರೆ ಸಾರ್ವಜನಿಕವನ್ನು ಸ್ಥಿರೀಕರಿಸುವಂತ ಮರಗಳಿದ್ರೆ ಕೃಷಿ ಅರಣ್ಯಕ್ಕೆ ಬಹಳ ಒಳ್ಳೆಯದು. ಇಲ್ಲೇ ಇಷ್ಟೆಲ್ಲಾನು ಹೇಳಿದ್ರಿ, ನಮ್ಮ ಜಿಲ್ಲೆಗೆ ಅನುಕೂಲವಾಗುವಂತ ಕೆಲವೊಂದಿಷ್ಟು ಉದಾಹರಣೆ ಸಹಿತ ಗಿಡಗಳ ಹೆಸರನ್ನು ಹೇಳಿಕ್ಕಾಗುತ್ತಾ? ನಾವು ಗಿಡಗಳ ಅನ್ನೋದಕ್ಕಿಂತ ನಾವು ಇಲ್ಲಿ ಕೃಷಿ ಅರಣ್ಯ ಪದ್ಧತಿಗಳಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಈವರೆಗೆ ಚಾಲ್ತಿ ಇರುವಂತ ವಿವಿಧ ಕೃಷಿ ಅರಣ್ಯ ಪದ್ಧತಿ, ಉದಾಹರಣೆಗೆ ಕೃಷಿ ಮರಗಿಡಗಳ ಕೃಷಿ ಅರಣ್ಯ ಪದ್ಧತಿ, ಅಂದ್ರೆ ಕೃಷಿ ಜೊತೆಗೆ ಮರಗಿಡಗಳನ್ನು ಬೆಳೆಯುವುದು, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಕೃಷಿ ಅರಣ್ಯ ಪದ್ಧತಿ, ಅಂದ್ರೆ ಕೃಷಿ ಜೊತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು, ಮರ ಮತ್ತು ಹುಲ್ಲುಗಾವಲು ಕೃಷಿ ಅರಣ್ಯ ಪದ್ಧತಿ, ಹೀಗೆ ಇನ್ನು ಅನೇಕ ಪದ್ಧತಿಗಳು ಉಂಟು. ಅದರಲ್ಲಿಯೂ ಸಹಿತ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಕೃಷಿ ಮತ್ತು ತೋಟಗಾರಿಕಾ ಪದ್ಧತಿ, ಕೈತೋಟ, ಕೃಷಿ ಅರಣ್ಯ ಮತ್ತು ಮರ ಹುಲ್ಲುಗಾವಲು ಪದ್ಧತಿಗಳು, ಇವು ಪ್ರಮುಖವಾಗಿ ಕಾಣಬಹುದು. ಮೊದಲನೇದಾಗಿ ನಾವು ಕೃಷಿ ತೋಟಗಾರಿಕೆ ತಗೊಂಡ್ರೆ, ನಾವು ಕುಸ್ಕಿ ಬೆಳೆ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಅರೆ ಮಲೆನಾಡು ಪದ್ಧತಿ ಪ್ರದೇಶಗಳಿಗೆ ಬಹು ಸೂಕ್ತವಾಗಿರ್ತದೆ. ಇದೊಂದು ಪರ್ಯಾಯ ಭೂ ಬಳಕೆ ಪದ್ಧತಿಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಪ್ರಮುಖ ಬೆಳೆಯಾಗಿ ಬೆಳೆಯಬಹುದು. ಸೊ ಅದರಲ್ಲಿಯೂ ಸಹಿತ ಮಾವು ಆಧಾರಿತ ಕೃಷಿ ತೋಟಗಾರಿಕೆ ಹೆಚ್ಚು ಬೇಡಿಕೆ. ಸೊ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮಾವನ್ನು ತಗೊಳ್ಳಿ, ಇತರೆ ಸಪೋಟ ಇರ್ಬೋದು, ಗೋಡಂಬಿ ಇರ್ಬೋದು, ಹಲಸು, ಮತ್ತೆ ಅರೆ ಮಲೆನಾಡಿನ ಪ್ರದೇಶದಲ್ಲಿ ಹುಣಸೆ, ಜಂಬು ನೇರಳೆ, ಹೀಗೆ ಮುಂತಾದ ಮರಗಳನ್ನು ಸಹಿತ ನಾವು ಹಣ್ಣು ಕೊಡುವಂತಹ ಮರಗಳನ್ನು ನಾವು ಕೃಷಿ ಬೆಳೆಗಳ ಜೊತೆಗೆ ಬೆಳೆಯಬಹುದು. ಪದ್ಧತಿಗಳಲ್ಲೇ ನಾವು ಅನುಸರಿಸಿದಾಗ ಪ್ರತಿ ಎಕರೆಗೆ 10 ಮೀಟರ್ ಅಂತರದಲ್ಲಿ, ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ನಾವು ಬೆಳೆದಾಗ ಪ್ರತಿ ಎಕರೆಗೆ ಸುಮಾರು ನಿಮಗೆ 40 ಮರಗಳನ್ನು ನೆಡಬಹುದು. ಹಾಗೆಯೇ ಎರಡು ಸಾಲುಗಳ ಮಧ್ಯೆ ವಾರ್ಷಿಕ ಬೆಳೆಗಳಾದಂತ ಆ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಯುವಂತ ಕೃಷಿ ಬೆಳೆಗಳು, ಭತ್ತ ಇರ್ಬೋದು, ಶೇಂಗಾ ಇರ್ಬೋದು, ರಾಗಿ, ಹತ್ತಿ ಹೀಗೆ ಇನ್ನಿತರ ಕೃಷಿ ಬೆಳೆಗಳನ್ನು ನಾವು ಈ ಕೃಷಿ ತೋಟಗಾರಿಕಾ ಅರಣ್ಯ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಅಳವಡಿಸ್ಕೋಬಹುದು. ಹೀಗೆ ಬೆಳೆದ ನಂತರ ಸುಮಾರು 5-6 ವರ್ಷಗಳ ಒಳಗೆ ಉತ್ಪಾದನೆಯನ್ನು ಹೆಚ್ಚು ವ್ಯತ್ಯಾಸ ಕಾಣದೆ ನಿಮಗೆ ಯಾವುದೇ ತನ್ನದ ಕುಂಠಿತ ಕೃಷಿ ಬೆಳೆಗಳಲ್ಲಿ ಕುಂಠಿತವಾಗದೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಮುಂದುವರೆದಂತೆ ಇಲ್ಲಿ ಇರ್ತಕ್ಕಂತ ಹಣ್ಣು ಕೊಡುವಂತ ಮರಗಳು ಮಾವು ಇರ್ಬೋದು, ಸಪೋಟ ಇರ್ಬೋದು, ಹಲಸು ಇರ್ಬೋದು, ಅವು ಬೆಳೆದ ನಂತರ ನೆರಳು ಜಾಸ್ತಿಯಾಗಿ ಅಂತ ಮರಗಳ ಮಧ್ಯೆ ಮೇವಿನ ಮರಗಳನ್ನು ಸಹಿತ ನಾವು ಬೆಳೆದು ದನಕರುಗಳಿಗೆ ಬೇಕಾಗುವಂತ ಮೇವನ್ನು ಸಹಿತ ನಾವು ಪಡೆಯಬಹುದು. ಸೊ ಇಂತಹ ಒಂದು ಹಣ್ಣಿನ ಗಿಡಗಳು ಅಲ್ಪಕಾಲಿಕ ಮಳೆಯೇ ಆಗಿರಲಿ ಏರುಪೇರು ಆದಲ್ಲಿ ಒಂದು ತಡೆದುಕೊಂಡು ಬೆಳೆಯುವಂತ ಸ್ಥಿರ ಆದಾಯ ಕೊಡುವಂತ ಸಾಮರ್ಥ್ಯ ಹೊಂದಿದಂತ ಇದೊಂದು ಕೃಷಿ ತೋಟಗಾರಿಕಾ ಕೃಷಿ ಅರಣ್ಯ ಪದ್ಧತಿ. ಹಾಗೆ ಕೃಷಿ ಅರಣ್ಯ ಪದ್ಧತಿ ಇನ್ನೊಂದು ಹೇಳೋದಾದ್ರೆ ಕೃಷಿ ಬೆಳೆಗಳ ಜೊತೆಗೆ ಸಾಮಾನ್ಯವಾಗಿ ಬೆಲೆ ಬಾಳುವಂತ ಮರಗಳನ್ನು ಸಹಿತ ನಾವು ಬೆಳೆಯಬಹುದು. ಇದು ವಾಡಿಕೆಯಾಗಿ ರೈತರು ಬೆಳ್ಕೊಂಡೇ ಬರ್ತಾ ಇದ್ದಾರೆ. ಮರಗಳ ರೆಂಬೆ ಗುಣಲಕ್ಷಣ ಅನುಗುಣವಾಗಿ ಮರಗಳನ್ನು 10-30 ಸೆಂಟಿಮೀಟರ್ ಅಂತರದಲ್ಲಿ ನಾವು ಸಾಲುಗಳಲ್ಲಿ ಮರದಿಂದ ಮರಕ್ಕೆ 2-2.5 ಮೀಟರ್ ಅಂತರದಲ್ಲಿ ಮರಗಳನ್ನು ಬೆಳೆದ್ರೆ ಈ ಮರಗಳು ಸಾಲುಗಳ ಮಧ್ಯದಲ್ಲಿ ಕೃಷಿ ಬೆಳೆಗಳನ್ನು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನು ಬೆಳ್ಕೋಬಹುದು. ಈ ಸಾಮಾನ್ಯವಾಗಿ ಈ ಒಂದು ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ನೇರ ಬೆಳೆಯುವಂತ ಹೆಚ್ಚು ರೆಂಬೆಗಳಿಲ್ಲದ ಹಾಗೂ ಸವರಿಕೆಯಿಂದ ಮರಗಳ ಬೆಳವಣಿಗೆ ಹೆಚ್ಚಿನ ಹಾನಿಯಾಗದಂತಹ ಮರಗಳಾದಂತಹ ಸರ್ವೆ ಮರ ಇರ್ಬೋದು, ಸಿಲ್ವರ್ ಓಕ್ ಇರ್ಬೋದು, ಅಕೇಶಿಯಾ, ಸೂಬಾಬುಲು, ಇನ್ನು ಮತ್ತು ನಾವು ಒಣ ಬೇಸಾಯಕ್ಕೆ ಬಂತಂದ್ರೆ ಬೇವು, ಕರಿಜಾಲಿ, ಹೆಬ್ಬೇವು, ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ ತೇಗ, ಇಂತ ಸಾಕಷ್ಟು ಮರಗಳನ್ನು ಬೆಳೆಸುವುದರಿಂದ ರೈತರಿಗೆ ಉರುವಲು ಮತ್ತೆ ಮೇವು ಆಗಿರಲಿ ಮತ್ತು ಸೊಪ್ಪು ಇನ್ನಿತರೆ ಮರಮಟ್ಟುಗಳನ್ನು ಸಹಿತ ನಾವು ಅವಶ್ಯಕತೆಗಳನ್ನು ನಾವು ರೈತರಿಗೆ ಪೂರೈಸಬಹುದು ಈ ಒಂದು ಕೃಷಿ ಅರಣ್ಯ ಪದ್ಧತಿಯಿಂದ. ಹಾಗೆ ಇನ್ನೊಂದು ಪದ್ಧತಿ ಇದೆ, ಮರ ಮತ್ತು ಹುಲ್ಲುಗಾವಲು ಪದ್ಧತಿ. ಸೊ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಭೂಮಾಳ, ಬಂಜರು ಭೂಮಿ, ಬೆಟ್ಟ ಕಾಡುಗಳು, ಬೆಟ್ಟ ಗುಡ್ಡಗಳು ಆಗಿರ್ಬೋದು ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಹ ಜಾನುವಾರುಗಳ ಹಿತದೃಷ್ಟಿಯಿಂದ ಕೃಷಿ ಅರಣ್ಯ ಪದ್ಧತಿಯನ್ನು ಈ ಒಂದು ಮರ ಹುಲ್ಲುಗಾವಲನ್ನು ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸಬಹುದು. ಮೇವನ್ನು ಪಡೆಯುತ್ತಿದ್ದ ಪ್ರದೇಶಗಳು ಇತ್ತೀಚೆಗೆ ನಾವು ನೋಡಿದಾಗ ಸಾಕಷ್ಟು ಹುಲ್ಲುಗಾವಲನ್ನು ಕೊಡುವಂತಹ ಗೋಮಾಳುಗಳು ಸಹಿತ ಸಾಕಷ್ಟು ಈಗ ಇಲ್ಲದಂತ ಆಗ್ಬಿಟ್ಟಿದೆ. ಸೊ ಮೇವಿನ ಅವಶ್ಯಕತೆ ಇರುವುದರಿಂದ ಪೋಷಕಾಂಶಗಳನ್ನು ಕೊರತೆ ಇರುವುದರಿಂದ ಮತ್ತು ಜಾನುವಾರುಗಳ ಪೋಷಕಾಂಶಗಳ ಕೊರತೆಯಿಂದ ಉತ್ಪಾದನಾ ಶಕ್ತಿ ಹಾಗೂ ಸಂಖ್ಯೆ ಕುಂಠಿತವಾಗಿದೆ. ಸೊ ಹಾಗಾಗಿ ಭೂಮಿ ಫಲವತ್ತತೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳ ಕೊರತೆಯಿಂದ ಬೆಳೆಗಳ ಉತ್ಪಾದನೆಗೆ ಮತ್ತು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗಿರುವುದರಿಂದ ಭೂಮಿಯ ತನ್ನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳನ್ನು ಕಳೆದುಕೊಂಡು ಉತ್ಪಾದನಾ ಶಕ್ತಿಯನ್ನು ಕೊಳ್ಳುತ್ತೆ. ಸೊ ಈ ಒಂದು ಮರ ಹುಲ್ಲುಗಾವಲು ಪದ್ಧತಿಯಿಂದ ನೀವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಮತ್ತು ಮೇವಿನ ಉತ್ಪಾದನೆಯಿಂದ ನೀವು ಹೈನುಗಾರಿಕೆ ಹಾಲಿನ ಉತ್ಪಾದನೆಯನ್ನು ಸಹಿತ ಹೆಚ್ಚು ಮಾಡಿಕೊಳ್ಬಹುದು. ಈಗ ಇಷ್ಟು ಹೇಳಿದ್ರಲ್ಲ, ಕೆಲವೊಂದಿಷ್ಟು ಬರೀ ಬದುವಿನಲ್ಲೇ ಹಾಕೋಣ ಅಂತೇಳಿ ಅಂತಾರೆ. ಕೆಲವೊಂದ್ಸಲ ಮಧ್ಯನೂ ಅಲ್ಲೊಂದು ಹಾಕಿದ್ರು ಅಂದ್ರೆ ತೋಟಗಾರಿಕೆ ಆಧಾರಿತ ಬಂದಾಗ ಮಧ್ಯ ಹಾಕ್ಲೇಬೇಕಾಗುತ್ತೆ, ಹಾಕ್ತಾ ಇರ್ತಾರೆ. ಇನ್ನೊಂದು ಏನಂದ್ರೆ ನಮ್ಮ ಹೊಲವಾರಿ ಬೆಳೆಗಳು ಅಂದ್ರೆ ಆಹಾರ ಧಾನ್ಯದ ಬೆಳೆಗಳು, ಅವಕ್ಕೆ ನೀರಿನ ಬೇಡಿಕೆ ಹೆಚ್ಚು ಕಡಿಮೆ ಆಗಿರುತ್ತೆ. ಅಂದ್ರೆ ನಮ್ಮ ಮುಖ್ಯ ಬೆಳೆಗೆ ತೊಂದರೆ ಆಗಬಾರ್ದು ಅಂದ್ರೆ ಅರಣ್ಯ ಬೆಳೆಗಳಿಗೆ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ತೊಂದರೆ ಆಗಲಾರಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಅಲ್ವಾ. ಇವೆಲ್ಲವನ್ನು ಗಮನಿಸಿದಾಗ ಮತ್ತೆ ರೈತರು ಬಹಳ ಬೇಜಾರು ಮಾಡ್ಕೊಂಡು ಹೇಳೋದೇನಂದ್ರೆ ಅದ್ರ ಬೇರ್ ಬರುತ್ತೆ, ಅದ್ರ ಕೆಳಗೆ ಯಾವ ಬೆಳೆನೂ ಬೆಳೆಯಲ್ಲ ಅನ್ನುವಂಥದ್ದು ಇದೆ. ಇಲ್ಲಿ ಏನ್ ಮಾಡಬಹುದು ನಾವು ಅಂತ? ಸೊ ಇಂತ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ತರನಾದ ಈ ಕೃಷಿ ಬೆಳೆಗಳ ಜೊತೆಗೆ ಕಾಂಪಿಟೇಷನ್ ಅಥವಾ ಬೇರಿನ ಒಂದು ದುಷ್ಪರಿಣಾಮದಿಂದ ಕೃಷಿ ಬೆಳೆಗಳ ಇಳುವರಿಯಲ್ಲಿ ಕುಂಠಿತವಾಗುವುದನ್ನು ಕಾಣಬಹುದು. ಸೊ ಇಂತ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕಂತಂದ್ರೆ ಜಮೀನ ಸುತ್ತಮುತ್ತಲೂ ಸಹಿತ ಮರಗಳನ್ನು ನೆಡಬಹುದು. ಯಾವುದಪ್ಪ ಅಂತಂದ್ರೆ ಅವು ಹಸಿರು ಗೊಬ್ಬರ, ಮೇವು, ಸೌದೆ ಹಾಗೂ ಮರಮಟ್ಟುಗಳನ್ನು ಸಹಿತ ಒದಗಿಸುವಂತ ಮರಗಳನ್ನು ಜಮೀನಿನ ಸುತ್ತ ನೆಡಬಹುದು ಒಂದನೇದಾಗಿ. ಎರಡನೇದಾಗಿ ಅಲ್ಲೋಪತಿಕ್ ಪರಿಣಾಮ, ದುಷ್ಪರಿಣಾಮ ಅಂತಂದ್ರೆ ಅಲ್ಲೇ ಬೀಳತಕ್ಕಂತ ಎಲೆಗಳಿಂದ ನಮ್ಗೇನು ಕೃಷಿ ಅರಣ್ಯದ ಒಂದು ಇಳುವರಿ ಮೇಲೆ ಏನು ದುಷ್ಪರಿಣಾಮ ಬೀಳ್ತದೆ, ಅಲ್ಲೋಪತಿಕ್ ದುಷ್ಪರಿಣಾಮ ಇಲ್ಲದಂತ ಮರಮಟ್ಟುಗಳನ್ನು ಸಹಿತ ನಾವು ಜಮೀನಿನ ಸುತ್ತಲೂ ಸಹಿತ 5 ಮೀಟರ್ ಅಥವಾ 8 ಮೀಟರ್ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ ನಾವು ನೆಡಬಹುದು. ಹಾಗೆ ಮರಗಳ ನಡುವಿನಲ್ಲಿ ಮೇವು, ಹಸಿರು ಗೊಬ್ಬರ ಮತ್ತು ಸೌದೆಯನ್ನು ನೀಡುವಂತಹ ಪೊದೆ ಹಾಗೂ ಸಣ್ಣ ಮರಗಳನ್ನು ಸಹಿತ ನೆಟ್ರೆ ಹೆಚ್ಚು ಸಾರಜನಕವನ್ನು ಹೀರಿಕೊಳ್ಳುವಂತಹ ಮರ ಬಳ್ಳಿಗಳನ್ನು ನಾವು ನೆಡಬಹುದು. ಸೊ ಅನಗತ್ಯ ರೆಂಬೆಗಳನ್ನು ಆಗಾಗ್ಗೆ ಕತ್ತರಿಸುವುದರಿಂದ ಬೆಳೆಗಳು ಮತ್ತು ಮೇಲೆ ಮರಗಳ ನೆರಳಿನ ಪ್ರಮಾಣ ಕಡಿಮೆಯಾಗುವಂತ ನಾವು ಒಂದು ಏನು ನಿರ್ವಹಣೆ ಮಾಡಿದ್ರೆ ಸಾಕಷ್ಟು ರೈತರಿಗೆ ಆದಾಯವನ್ನು ಕೊಡಬಹುದು. ಹಾಗೆ ಉದಾಹರಣೆಗೆ ನಾವು ತಗೊಂಡ್ರೆ ತೇಗ, ಕೇಸಿಯಾ, ಮ್ಯಾಂಜಿಯಂ, ಸಿಲ್ವರ್ ಓಕ್, ಹೊಂಗೆ, ಹೆಬ್ಬೇವು, ಸೂಬಾಬುಲು, ಸರ್ವೆ ಮರ ಇರ್ಬೋದು. ಸೊ ಹೀಗೆ ಇನ್ನಿತರ ಏನು ಮರಗಳು ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಮರಗಳನ್ನು ಜಮೀನಿನ ಸುತ್ತ ನೆಡಲು ಸೂಕ್ತ ಎಂದು ಕಾಣ್ತಾ. ಈಗ ಜಮೀನಿನ ಸುತ್ತ ನಾವು ಗಿಡಗಳನ್ನ ನೆಟ್ಟಾಗ ಅವು ಬೇರು ಒಳಗಡೆ ಬರ್ತಾ ಇರ್ತವು, ನೀವು ಹೇಳ್ತಾ ಇದ್ರಿ, ಅದರ ಒಂದು ಪರಿಣಾಮದಿಂದ ಅದರ ಕೆಳಗಡೆ ನೀರು ಅಂದ್ರೆ ಬೇರೆ ಬೆಳೆಗಳನ್ನ ಬೆಳೆಯುವುದು ಸ್ವಲ್ಪ ಕಷ್ಟ ಅಂತ. ಅಲ್ಲಿ ಕೂಡ ಬೇರೆ ಬೆಳೆಗಳನ್ನ ಬೆಳೆಯುವಂತ ಬೆಳೆಗಳು ಇದಾವ ಅಂತ? ಹಾ ಹೌದು, ಈಗ ನೀವು ಬೆಳೆಗಳು ಇದಾವ ಅನ್ನೋದಕ್ಕಿಂತ ನಾವು ಅದನ್ನ ಮರಗಳನ್ನು ಸಹಿತ ನಾವು ನಿರ್ವಹಣೆ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡಿದ್ರೆ ನಿಮ್ಗೇನು ದುಷ್ಪರಿಣಾಮ ಏನ್ ಬೀರ್ತದೆ ಕೃಷಿ ಬೆಳೆಗಳಿಗೆ ಅದನ್ನ ನಾವು ತಡೆಗಟ್ಟಬಹುದು. ಹಾಗೆಯೇ ನೀವು ಮರಗಳನ್ನು ಸಾಕಷ್ಟು ನಾವು ಕೃಷಿ ಭೂಮಿಗಳಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಸಾಕಷ್ಟು ಇಂಗಾಲದ ಸ್ಥಿರೀಕರಣ ಏನು ಹವಾಮಾನದಲ್ಲಿ ಇರ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ನಮ್ದೇನು ಜಾಗತಿಕದಿಂದ ನಮ್ಮ ಕಾರ್ಖಾನೆಗಳಿಂದ ಬಿಡ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಅನ್ನು ಅದು ಸ್ಥಿರೀಕರಿಸಿ ತನ್ಮೂಲಕ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತೆ ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟಲು ಸಹಿತ ನಮ್ಮ ಮರಗಳು ಅನುಕೂಲವಾಗ್ತವೆ. ಹಾಗೆ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಪ್ರಮುಖ ಆರ್ಥಿಕ ಸಂಪನ್ಮೂಲಗಳು ಮತ್ತು ಬೃಹತ್ ಪ್ರಮಾಣದ ಕೃಷಿಯಲ್ಲಿ ಹೊಂದಿರುವಂತಹ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ಸಾಕಷ್ಟು ನಾವು ಲಾಭವನ್ನು ಪರಿಸರ ದೃಷ್ಟಿಯಿಂದ ಸಹಿತ ನಾವು ಸಾಕಷ್ಟು ಲಾಭಗಳನ್ನು ನಾವು ಕಾಣಬಹುದು. ಇಲ್ಲಿ ಗಿಡಗಳನ್ನ ಅಂದ್ರೆ ಸಸಿ ಇದ್ದಾಗ ನಾವು ಆಯ್ಕೆ ಮಾಡ್ಕೊಂತೀವಲ್ಲ, ಒಂದೇ ತೆರನಾದಂತಹ ಗಿಡಗಳನ್ನ ಅಥವಾ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಈಗ ಜಾಲಿ ಅಂದ್ರೆ ಬರೇ ಜಾಲಿ, ಬೇವು ಅಂದ್ರೆ ಬರೇ ಬೇವು, ಹುಣಸೆ ಅಂದ್ರೆ ಬರೇ ಹುಣಸೆ, ಈ ರೀತಿ ಆಯ್ಕೆ ಮಾಡ್ಕೊಳ್ಕೊ. ಒಂದು ಜಾಲಿ ಇರಲಿ, ಒಂದು ಹುಣಸೆ ಇರಲಿ, ಒಂದು ಬೇವು ಇರಲಿ, ಇಂಥ ಗಿಡಗಳನ್ನು ಒಂದಕ್ಕೊಂದು ಪೂರಕವಾಗಿರ್ತವೆ. ವಾತಾವರಣಕ್ಕೂ ಕೂಡ ಅಂಥದ್ದೆಲ್ಲ ಬೇಕಾಗುತ್ತೆ, ಯಾಕಂದರೆ ವೈವಿಧ್ಯವಾದಂಥ ನಮಗೆ ಜೇನು ಹುಳುಗಳು, ಅದಕ್ಕೆ ಬೇಕಾದಂಥ ಹೂವು, ಪರಾಗಸ್ಪರ್ಶ ಎಲ್ಲನೂ ಬೇಕು ಅಂತ ಹೇಳಿದಾಗ ವೈವಿಧ್ಯತೆ ಇದ್ರೆ ಹೇಗೆ, ಅಥವಾ ಒಂದೇ ಬೆಳೆ ಏಕ ಬೆಳೆ ಇದ್ರೂ ಹೇಗೆ, ಇಲ್ಲಿ ಯಾವ ರೀತಿ ಏನು ಗಮನಿಸ್ಬೇಕು? ಇಲ್ಲಿ ಈಗ ನಾವು ಕೃಷಿ ಅರಣ್ಯ ಅಂತಂದ್ರೆ ವೈವಿಧ್ಯತೆಯ ಒಂದು ವಿಧಾನ. ಈಗ ನಾವು ಮೊನೋಕಲ್ಚರ್ ಅಂತಂದು ನಾವು ಮೊದ್ಲೇ ನಾವು ಈ ಕ್ಯಾಲಿಪ್ಟಸ್ ನೀಲಗಿರಿ ನಡುತೋಪುಗಳನ್ನ ನಡೀತಾ ಇತ್ತು, ಅವಾಗ ಅದ್ರದ್ದು ದುಷ್ಪರಿಣಾಮ ನಾವು ಕಂಡು ಬಂತು. ಯಾಕಂತಂದ್ರೆ ಸಾಕಷ್ಟು ಇರತಕ್ಕಂಥ ಪೋಷಕಾಂಶಗಳು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಅದು ಹೀರಿಕೊಂಡು ಅದು ಮಣ್ಣನ್ನು ಪೋಷಕ ರಹಿತ ಮಾಡಿದ್ರಿಂದ ಸಾಕಷ್ಟು ನಾವು ಮಣ್ಣಿನಲ್ಲಿ ನಾವು ನಕಾರಾತ್ಮಕ ಒಂದು ಸಮಸ್ಯೆಗಳನ್ನು ನಾವು ಕಂಡ್ವಿ. ಸೊ ಹೀಗಾಗಿ ಕೃಷಿ ಅರಣ್ಯ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ಅದರಲ್ಲಿಯೂ ಸಹಿತ ಮಿಶ್ರ ಬೆಳೆಗಳನ್ನು ವಿವಿಧ ತರನಾದ ಹಣ್ಣು ಮರಮಟ್ಟುಗಳನ್ನು ಮೇವಿನ ಆಧಾರಿತ ಮರಗಳನ್ನು ಇಂಥವು ಬೆಳಕೊಳ್ಳೋದಾದ್ರೆ ಅದು ಪರಾಗಸ್ಪರ್ಶಕ್ಕೆ ಆಗ್ಲಿ ನಮ್ಮ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಮ್ಮ ಒಂದು ಪೋಷಕಾಂಶಗಳ ಚಕ್ರ ಅಂತ ಏನಂತೀವಿ ನಾವು ಅದರಲ್ಲಿಂದ ನಮ್ಗೆ ಸಾಕಷ್ಟು ವಿವಿಧ ವೈವಿಧ್ಯತೆಯನ್ನು ಕಾಣಬಹುದು. ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಆಗುತ್ತಂತೀರಿ? ಇದು ನಾರ್ಮಲಿ ನಾವೇನು ಅಗ್ರಿಕಲ್ಚರ್ ಇದನ್ನ ಕಂಪೇರ್ ಮಾಡೋದಾದ್ರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂತ ಏನ್ ಹೇಳ್ತೀವಿ ನಾವು, ಬರೇ ಭತ್ತ ಬೆಳೆದಾಗ್ಲಿ ಬರೇ ಹತ್ತಿನೇ ಬೆಳೆದಾಗ್ಲಿ. ಸೊ ಈಗ ಅದಕ್ಕೆ ನೀವು ಸರಿಸಮನಾಗಿ ಇದನ್ನ ನಾವು ಕೃಷಿ ಅರಣ್ಯ ಪದ್ಧತಿ ನೋಡುವುದಾದ್ರೆ ಸೊ ಇಲ್ಲಿ ನಾವು ಕೃಷಿ ಬೆಳೆಗಳು ಇರ್ತದೆ ಬದುಗಳಲ್ಲಿ ಮತ್ತೆ ಮರಗಳನ್ನು ನೋಡ್ತೀವಿ, ಅದರಲ್ಲಿ ಅದರಿಂದ ಬೀಳ್ತಕ್ಕಂತ ಎಲೆ ಇರ್ಬೋದು, ಅದ್ರ ಮತ್ತೆ ನಾವು ಮತ್ತೆ ಮಣ್ಣಿಗೆ ಸೇರಿಸ್ಬಹುದು ಅದನ್ನೇ. ಹಾಗೆಯೇ ಇಲ್ಲಿ ಕೃಷಿ ಬೆಳೆಗಳಿಂದ ಬರುವಂತ ತ್ಯಾಜ್ಯಗಳು ಅವನ್ನು ಸಹಿತ ನಾವು ಮಣ್ಣಿನಲ್ಲಿ ಸೇರಿಸೋದಾದ್ರೆ ನಾವು ಸಾಕಷ್ಟು ಆ ಒಂದು ಪೋಷಕಾಂಶಗಳ ಚಕ್ರವನ್ನು ಒಂದು ನಾವು ಕ್ಲೋಸ್ಡ್ ಅಂತ ಹೇಳ್ತೀವಿ ನಾವು ಈ ಕೃಷಿ ಅರಣ್ಯ ಪದ್ಧತಿಗಳ ಅಳವಡಿಸಿಕೊಳ್ಳಲು. ಮತ್ತು ಮಣ್ಣು ನೀರಿನ ಸಂರಕ್ಷಣೆ ಪರ್ಫೆಕ್ಟ್ ಆಗಿ ಆಗುತ್ತೆ ಇಂಥ ಬೆಳೆಗಳು ಇದ್ದಾಗ, ಮಣ್ಣು ಕೊಚ್ಕೊಂಡು ಹೋಗಲ್ಲ, ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಜಾಸ್ತಿ ಆಗುತ್ತೆ ಭೂಮಿಗೆ ಅಂತೇಳಿ, ಅವೆಲ್ಲ ಅನುಕೂಲ ಇದೆ. ಹೌದೌದು, ಈ ಕೃಷಿ ಅರಣ್ಯ ಪದ್ಧತಿಯನ್ನು ಮರಗಳನ್ನು ನಾವು ನಮ್ಮ ಕೃಷಿ ಭೂಮಿಗಳಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನೀರಿನ ಒಂದು ಹಿಡಿದಿಟ್ಕೊಳ್ಳುವಂತ, ಯಾಕಂತಂದ್ರೆ ಮರಗಳಿಗೆ ಆಳವಾದಂತ ಬೇರುಗಳು ಇರ್ತವೆ, ಅವು ಸಾಕಷ್ಟು ಪೋಷಕಾಂಶಗಳನ್ನು ಆಳವಾಗಿ ನಾವು ಸ್ಥಿರೀಕರಿಸಿ ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಕೃಷಿ ಬೆಳೆಗಳಿಗೆ ಅನುಕೂಲ ಮಾಡಿಕೊಡ್ಬೋದು. ಹಾಗೆಯೇ ಸಾಕಷ್ಟು ಮಳೆ ಬಿದ್ದದ್ದನ್ನು ಅದನ್ನು ಸಹಿತ ನಾವು ಭೂಮಿಯಲ್ಲಿ ಇಂಗಿಸುವಂತ ಒಂದು ಈ ಮರಗಳಿಂದ ಸಾಕಷ್ಟು ಕಾರ್ಯ ಆಗುವುದರಿಂದ ನಾವು ಸಾಕಷ್ಟು ಬರಗಾಲದ ಟೈಮಲ್ಲಿ ಸಹಿತ ನಾವು ಇದನ್ನೇ ನಾವು ಉಪಯೋಗಿಸಬಹುದು. ಹೀಗೆ ಸಾಕಷ್ಟು ಇದು ಪ್ರಯೋಜನಗಳು ಇವೆ. ಜೇನು ಕೂಡ ಸಾಕಾಣಿಕೆ ಮಾಡಬಹುದು. ಹೌದು, ಈ ಇಲ್ಲಿ ಏನು ವೈವಿಧ್ಯತೆ ಇರುವಂತ ನಾವು ಮರಗಳನ್ನು ಹಾಕಿರ್ತೀವಿ. ಮರಮಟ್ಟು ಇರ್ಬೋದು, ಹಣ್ಣು ಹಂಪಲುಗಳು ಇರ್ಬೋದು, ಮತ್ತು ಹೂವಿನ ಗಿಡಗಳನ್ನು ಮರಗಳನ್ನು ಸಹಿತ ನಾವು ಬೆಳೆಯುದು ಆದ್ರೆ ನಾವು ಅದರಿಂದ ಪರಾಗಸ್ಪರ್ಶದಿಂದ ಹೆಚ್ಚು ಪರಾಗಸ್ಪರ್ಶ ಮತ್ತು ಅದಕ್ಕೇನು ಮಕರಂದ ಸಿಗುವುದರಿಂದ ನಾವು ಜೇನು ಕೃಷಿಯನ್ನು ಸಹಿತ ಹೆಚ್ಚು ಲಾಭದಾಯಕವಾಗಿ ನಾವು ಮಾಡಬಹುದು. ಇಲ್ಲಿ ಸೂರ್ಯನ ಬೆಳಕು ಬಹಳ ಮುಖ್ಯ ಅಂತೇಳಿ, ಯಾಕಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂತೇಳಿದಾಗ ಸೂರ್ಯನ ಬೆಳಕು ಬೆಳೆಗಳಿಗೆ ಬೇಕೇ ಬೇಕು. ಯಾಕಂದ್ರೆ ಎಲ್ಲಾ ಆಹಾರ ಧಾನ್ಯದ ಬೆಳೆಗಳು ಹೆಚ್ಚು ಸೂರ್ಯನ ಬೆಳಕನ್ನ ಬಯಸ್ತಾ ಇರ್ತವೆ. ಹಾಗಾಗಿ ಸೂರ್ಯನ ಬೆಳಕು ತೊಂದರೆ ಆಗಲ್ದಂಗೆ ಅದಕ್ಕೂ ಏನ್ ಮಾಡಬಹುದು, ಆಯೋಜನೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ? ಈಗ ನಾವು ಹೇಳೋದಾದ್ರೆ ಈಗ ಒಂದು ಮರ ನೆಡುವುದಾದ್ರೆ ಕೃಷಿ ಭೂಮಿಗಳಲ್ಲಿ ಅದರದ್ದು ನಾನು ಹೇಳಿದೆ ನಾ ಗುಣಗಳು ಎಂತ ಇರಬೇಕು ಆಯ್ಕೆ ಮಾಡ್ಕೋ ಮುಂದೆ ಅದರದ್ದು ರೆಂಬೆ ಕೊಂಬೆಗಳು ಸಹಿತ ಕಡಿಮೆ ಇರುವಂತಹದ್ದು, ಅದರದ್ದೇನು ಛತ್ರ ಅಂತ ಏನು ಹೇಳ್ತೀವಿ ನಾವು ಅದು ಕಡಿಮೆ ಇದ್ರೆ ಅದು ಅದರ ನೆರಳು ಕೃಷಿ ಭೂಮಿ ಮೇಲೆ ಬೀಳದೇ ಇದ್ದಾಗ ಹೆಚ್ಚು ಬೆಳಕು ಸಿಕ್ಕು ಇವನ್ನು ನಾವು ಕೃಷಿ ಬೆಳೆಗಳನ್ನು ಸಹಿತ ಹೆಚ್ಚು ಲಾಭದಾಯಕವಾಗಿ ನಾವು ಬೆಳೆಯಬಹುದು. ಮತ್ತು ಹಾಗೆಯೇ ಮರಗಳ ಬೇರುಗಳು ಆಳವಾಗಿರುವುದರಿಂದ ಯಾವುದೇ ತರನಾದ ನಿಮಗೇನು ಮೇಲೆ ಬೇರುಗಳು ಇರುವುದಿಲ್ಲ. ಹಾಗಾಗಿ ನಾವು ಈ ಒಂದು ಪೋಷಕಾಂಶಗಳ ಒಂದು ಕಾಂಪಿಟೇಷನ್ ಕಡಿಮೆ ಇರುವುದರಿಂದ ನಾವು ಸಾಕಷ್ಟು ಲಾಭದಾಯಕವನ್ನು ಪಡೆಯಬಹುದು. ಅನೇಕ ಲಾಭದಾಯಕ ಅರಣ್ಯ ಬೆಳೆಗಳು ಇದಾವು, ಪರಿಸರ ಪೂರಕ ಅರಣ್ಯ ಬೆಳೆಗಳು ಇದಾವು, ಮೇವನ್ನ ಕೊಡುವಂತ ಬೆಳೆಗಳು ಇದಾವು, ಹಣ್ಣು ಹಂಪಲ ಕೊಡುವಂತ ಬೆಳೆಗಳು ಇದಾವು, ಪಕ್ಷಿಗಳಿಗೆ ಗೂಡು ಕಟ್ಟಲಿಕ್ಕೆ ಇರುವಂತ ಬೆಳೆಗಳು ಕೂಡ ಇದಾವು. ಇವೆಲ್ಲವೂ ಕೂಡ ಸಂಯೋಜನೆಗೊಂಡು ಬೆಳೆಗಳನ್ನ ಅರಣ್ಯ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡಾಗ ನಮಗೆ ಹೆಚ್ಚು ಅನುಕೂಲ ಅಲ್ವಾ? ಪರಸ್ಪರ ಪೂರಕವಾಗಿರುತ್ತೆ, ನಮ್ಮ ನಿಸರ್ಗಕ್ಕೂ ಕೂಡ ಒಳ್ಳೆ ಕೊಡುಗೆ ಆಗುತ್ತೆ. ಒಬ್ಬ ತಜ್ಞರಾಗಿ ಏನ್ ಹೇಳ್ತೀರಿ? ಈಗ ಒಂದು ನಾವು ಹೇಳುದಾದ್ರೆ ದೊಡ್ಡ ಕೃಷಿ ಪದ್ಧತಿ ಅಂದ್ರೆ ಈ ದೊಡ್ಡ ಹಿಡುವಳಿದಾರರು ಈ ಕೃಷಿ ಅರಣ್ಯ ಪದ್ಧತಿಯನ್ನ ಅಳವಡಿಸಿಕೊಂಡದ್ದೇ ಆದ್ರೆ ಹೆಚ್ಚು ಪ್ರಯೋಜನ ಆಗುತ್ತೆ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಗಳನ್ನು ನಡಿಬೇಕಾಗಿದೆ. ಈ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದಾದ್ರೆ ಸರ್ಕಾರಗಳು ಹೆಚ್ಚು ನಾವು ಪ್ರೋತ್ಸಾಹ ನೀಡಬೇಕು, ಅಲ್ಲದೆ ಅದಕ್ಕೆ ಪೂರಕವಾದಂತ ನೀತಿಗಳನ್ನು ಜಾರಿಗೆ ತರಬೇಕಾಗ್ತದೆ. ಹವಾಮಾನ ವೈಪರೀತ್ಯ ನಿಯಂತ್ರಣ, ಮಣ್ಣು ಆರೋಗ್ಯ ಪುನಃಸ್ಥಾಪನೆ, ವಿಶೇಷವಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ತಡೆಗಟ್ಟುವಲ್ಲಿ ತನ್ನದೇ ಆದ ಮಹತ್ವವನ್ನು ಕೊಡುಗೆ ಕೊಡಬಲ್ಲ ಈ ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಲ್ಲಿ ರೈತರು ನಿರ್ಲಕ್ಷ್ಯ ತೋರಬಾರದು. ಇದರಿಂದ ನಾವು ರಸಗೊಬ್ಬರ ಬಳಕೆ ಪ್ರಮಾಣವನ್ನು ಸಹಿತ ನಾವು ಕಡಿಮೆ ಮಾಡಬಹುದು. ಪ್ರತಿ ಪ್ರದೇಶದ ಹವಾಮಾನಕ್ಕೆ ಸೂಕ್ತವಾಗುವಂತ ಏಕ ಮಾದರಿಯ ಕೃಷಿ ಅರಣ್ಯ ಪದ್ಧತಿ ಇಲ್ಲದಿದ್ದರೂ ಸಹಿತ ಇರುವುದರಲ್ಲೇ ಪರಿಣಾಮಕಾರಿಯಾಗುವಂತ ಕಾರ್ಯಗತಗೊಳಿಸಿದ್ದೇ ಆದಲ್ಲಿ ಕೃಷಿ ಅರಣ್ಯ ಪದ್ಧತಿ ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಎಂದು ಸಂದೇಹ ಇದೆ. ಅದೇ ಅದರ ಸಲುವಾಗಿ ಸರ್ಕಾರ ಕೂಡ ಕೃಷಿ ಅರಣ್ಯ ಪದ್ಧತಿಗೆ ಮಹತ್ವ ಕೊಟ್ಟು ಗಿಡ ಬೆಳೆಸಲಿಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ, ದುಡ್ಡು ಕೊಡ್ತಾ ಇದೆ, ಅವುಗಳನ್ನು ಕೂಡ ಪ್ರಯೋಜನ ಪಡಿಬೇಕಾಗುತ್ತೆ ಅಲ್ಲ? ಸರ್ಕಾರದಿಂದ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಂದು ಒಂದು 2011-12 ಸಾಲಿನಿಂದನೇ ಪ್ರಾರಂಭ ಜಾರಿಗೊಳಿಸಿದ್ದಾರೆ. ಈ ಒಂದು ಯೋಜನೆಯಿಂದ ಎಲ್ಲ ರೈತರು ಸಹಿತ ₹10 ಪಾವತಿಸಿ ಹೆಸರನ್ನು ನೋಂದಾಯಿಸ್ಕೋಬಹುದು. ಕೃಷಿ ಅರಣ್ಯ ಇಲಾಖೆಯಲ್ಲಿ ತಮಗೆ ಬೇಕಾಗುವಂತ ಅರಣ್ಯ ಸಸಿಗಳನ್ನು ಅರಣ್ಯ ಇಲಾಖೆಯಿಂದ ಪಡೆದು ಸ್ವತಃ ತಾವೇ ಪಡೆದುಕೊಂಡು ತಮ್ಮ ಜಮೀನುಗಳಲ್ಲಿ ತಾವು ನೆಡಬಹುದು. ಮುಂದುವರೆದು ಈ 2ನೇ ವರ್ಷದಿಂದ ಒಟ್ಟು ನೆಟ್ಟಿರುವ ಸಸಿಗಳು ಬದುಕುಳಿದಿರುವ ಸಸಿಗಳಿಗೆ ಮೊದಲನೇ ವರ್ಷದ ಹಂತದಲ್ಲಿ ₹10 ಪ್ರತಿ ಸಸಿಗೆ ಮತ್ತು 2ನೇ ವರ್ಷದ ಹಂತದಲ್ಲಿ ₹15 ಅಂತೆ ಪ್ರತಿ ಸಸಿಗೆ ಹಾಗೂ 3ನೇ ವರ್ಷದಲ್ಲಿ ₹20 ಪ್ರತಿ ಸಸಿಗೆ ಗರಿಷ್ಠವಾಗಿ 400 ಮರಗಳನ್ನು ಪ್ರತಿ ಹೆಕ್ಟೇರ್ಗೆ ಪ್ರೋತ್ಸಾಹನವನ್ನು ಸಹಿತ ಅರಣ್ಯ ಇಲಾಖೆಯವರು ಈ ಒಂದು ಯೋಜನೆಯಿಂದ ರೈತರು ಉಪಯೋಗಿಸಬಹುದು. ಒಳ್ಳೇದು ಡಾಕ್ಟರ್ ಇನಾಮತಿಯವರು, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಒಟ್ಟಾರೆ ಈ ಕೃಷಿ ಅರಣ್ಯ ಅಳವಡಿಸ್ಕೊಳ್ಳುವ ರೀತಿ ಮತ್ತು ಅದರಿಂದ ಏನೆಲ್ಲ ಅನುಕೂಲ ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಒಬ್ಬ ತಜ್ಞರಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ SS ಇನಾಮತಿ ಅವರಿದ್ದಾರೆ. ಇವರು ಕೃಷಿ ಅರಣ್ಯ ಕುರಿತು

ਜੋਨੀ ਪੁਰਣੀ ਗੰਦਾ ਜੀ ਕੋਟਾਂ ਕੱਢ ਲੇ ਗਾ ਦਲੇ ਸਾਨੇ ਕੱਢ ਲੇ ਲਾਟੇ ਗੰਦਾ ਦਿਲ ਵਾਲੇ ਤੁਸੀਂ ਮਾਈ ਤੋਂ ਸੋਲਾ ਲੇ ਸਰਜ ਮਤੇ ਤੋਂ ਸੋਲਾ ਲੇ ਬਸਲਾ ਸਭ ਆਮ ਜੀ ਸਭ ਆਵਣ ਵਾਲੇ ਆਤਾ ਜਾਈ ਜੋਈ ਮੋਗਰੀ ਛੇਤੀ ਸੁਰਗੀ ਹੋਲੀ ਖੈਰੀ ਪੁਲਾ ਬ੍ਰਹਮਣ ਆਮਚੇ ਸਭੇਨ ਪੜਲਾ ਤਾਂ ਆਮਚੀ ਸਭਾ ਮਾਣਾਵਲੀ ਕਸੀਰੇ ਯਾਦ ਰੇ ਕਹੇ ਨਾ ਮਾਣਾ ਕੋਰੰਦਰ ਸਰੀਏ ਇੰਦਰ ਮਾਤੇ ਹੋ ਗਏ ਚਰੀਏ ਗੇ ਮਾਇਆ ਇੱਕ ਯਾਦ ਰੇ ਕਹੇ ਨਾ ਮਾਣਾ ਕੋਰੰਦਰ ਸਰੀਏ ਇੰਦਰ ਮਾਇਆ ਇੱਕ ਯਾਦ ਰੇ ਕਹੇ ਨਾ ਮਾਣਾ ਕੋਰੰਦ ਚਰੀਏ ਇੰਦਰ ਮਾਤੇ ਹੋ ਗਏ ਚਰੀਏ ਗੇ ਮਾਇਆ ਇੱਕ ਯਾਦ ਰੇ ਕਹੇ ਨਾ ਮਾਣਾ ਕੋਰੰਦ ਚਰੀਏ ਇੰਦਰ ਮਾਏ ਹੋ ਗਏ ਚਰੀਏ ਗੇ ਮਾਇਆ ਇੱਕ ਜਾਣੋ ਇੱਕ